ಜಪ್ಪನ ಕತ್ತಿ ಬಿತ್ತಣ್ಣ ರಣಶೂರದಲ್ಲಿ ಸರುಜಪ್ಪನ ಕತ್ತಿ ಬಿತ್ತಣ್ಣ ರಣಶೂರದಲ್ಲಿ ಸರು ಜಪ್ಪ ನಾಯ್ಕ ಹೆಸರನ್ನಿ ರೀತಿ ಪಡೆದೆಲ್ಲೋ ಲೋಕಾದ ಮ್ಯಾಲೆ ಊರು ಮುಂದ ಹೂವಿನ ತೋಟ ಮನೆ ಮುನ್ಮಲ್ಲಿಗೆ ತೋಟ ಮನೆ ಮುನ್ಮಲ್ಲಿಗೆ ತೋಟ ಸಣಮಲಿಗೆ ಬಿಡಿಸಿಕೊಂಡು ಸಣಮಲಿಗೆ ಬಿಡಿಸಿಕೊಂಡು ಶಾವಂತೆ ಕುಯಿಸಿಕೊಂಡು ಶಾವಂತೆ ಕುಯಿಸಿಕೊಂಡು ಯಮಡೊಳ್ಳು ಹೊಡಿಸಿಕೊಂಡು ಯಮಡೊಳ್ಳು ಹೊಡಿಸಿಕೊಂಡು ಸಂಗೀತ ಬಿಡಿಸಿಕೊಂಡು ಸಂಗೀತ ಬಿಡಿಸಿಕೊಂಡು ಮ್ಯಾಳ ಕುಣಿಸಿಕೊಂಡು ಮ್ಯಾಳ ಕುಣಿಸಿಕೊಂಡು ಸೂಳೆ ಮನೆ ತಂಕ ಹೊರಪಯಣ ಸರುಜಪ್ಪ ನಾಯ್ಕ ಸೂಳೆ ಮನೆ ತಂಕ ಹೊರಪಯಣ ಸರುಜಪ್ಪ ನಾಯ್ಕ ಮುಂದೆ ಮುನ್ನೂರು ದಂಡು ಹಿಂದೆ ಇದುವರೆಗೆ ಎಲ್ಜಿ ಸಹೋದರಿಯರು ಹಾಡಿರುವ ಜನಪದ ಗೀತೆಯನ್ನು ಕೇಳಿದಿರಿ. ರೈತ ಸ್ನೇಹಿತರೇ, ನಮ್ಮ ನಾಳಿನ ಕೃಷಿರಂಗ ಕಿಸಾನ್ವಾಣಿಯಲ್ಲಿ ವಿವಿಧ ಬೆಳೆಗಳಲ್ಲಿ ಕೃಷಿ ತ್ಯಾಜ್ಯಗಳ ನಿರ್ವಹಣೆ ಈ ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಉಪನಿರ್ದೇಶಕರಾಗಿರುವ ಡಾಕ್ಟರ್ ಜಿಎಚ್ ಯೋಗೀಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ರೈತ ಕೇಳುಗರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಅಲ್ಲಿಯವರೆಗೆ ರೈತ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ವೇಳೆ 7 ಗಂಟೆ ಆಗಲಿದೆ. ಇನ್ನು ಮುಂದೆ ಕೇಳುವಿರಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಆಕಾಶವಾಣಿ ಭಾರತ ಅಮೃತ ಸ್ವಾತಂತ್ರ್ಯ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಯುವ ಪ್ರತಿಭಾನ್ವೇಷಣೆಗಾಗಿ ಆಕಾಶವಾಣಿಯ ವಿಶೇಷ ವೇದಿಕೆ ಏರ್ ನೆಕ್ಸ್ಟ್. ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. 2047 ಹೇಗಿರಬೇಕು ನನ್ನ ದೇಶ? ವಿಜಯಪುರದ ಕಾಲೇಜು ವಿದ್ಯಾರ್ಥಿಗಳ ಕನಸುಗಳಿಗೆ ಅವರದೇ ಮಾತುಗಳ ಮುದ್ರೆ. ಈ ವೇದಿಕೆ ಮೇಲೆ ಕನಸುಗಳನ್ನ ಬಿಚ್ಚಿಡುತ್ತಿದ್ದಾರೆ ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರಾದ ಸುಪ್ರಿಯಾ ಪಾಟೀಲ್, ಸಾವಿತ್ರಿ ಪಡಸಾಲೆ, ಸುಷ್ಮಾ ಸವಸುದ್ದಿ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಲಕ್ಷ್ಮೀ ನರೇಂದ್ರ ಕಲಾಲ್, ಮೇಘಾ ಹಳಕಟ್ಟಿ,

ಕಚೇರಿಯಲ್ಲಿ ಕೆಲಸ ಮಾಡೋಕೆ ಆಲಸ್ಯ ತೋರಿಸ್ತಾರೆ. ಹೀಗೇಕೆ ಅಂತ ನೀವು ಯೋಚನೆ ಮಾಡಿದಿರಾ? ನಾನು ಹೇಳ್ತೀನಿ ಕೇಳಿ. ಹೀಗಾಗೋಕೆ ಮುಖ್ಯ ಕಾರಣನೇ ಅವರ ಕೆಲಸ. ಹೌದು, ಈಗಿನ ಕಾಲದಲ್ಲಿ ಸಾಕಷ್ಟು